ಚೆಂಬು ಕುದುರೆಪಾಯ ಅಮ್ಮೆಮನೆ ಪುಟ್ಟಪ್ಪ ಅವರು ತಮ್ಮ 80ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾದರು. ಅಮ್ಮೆಮನೆ ಪುಟ್ಟಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಮತ್ತೆ ಸನ್ಮಾನ ಸಮಾರಂಭ ಇಂದು ಕೊಡಗು ಗೌಡ ವಿದ್ಯಾಸಂಘದ ಸಭಾಭಾಡಲ್ಲಿ ನಡೆದು ಈ ಜಂಬರದ ಉದ್ಘಾಟನೆ ಕುಂಬಾರನ ಜಿ ಬೋಪಯ್ಯ ಮಾಡಿ ಮಾತಾಡಿ ಜನಾಂಗದ ವಿದ್ಯಾರ್ಥಿಗ ಜಾಸ್ತಿ ಸಾಧನೆ ಮಾಡಕೂತ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿ ಪಿಯುಸಿ ಸಿಇಟಿ ಸ್ನಾತಕೋತ್ತರ ಪದವಿಲಿ ಜಾಸ್ತಿ ಅಂಕ ಪಡೆದವಕ್ಕೆ ಪ್ರಶಸ್ತಿ ಪ್ರದಾನ ಅತಿಥಿ ಗಣ್ಯರು ಮಾಡಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕೊಡಗು ಜಿಲ್ಲೆ ಕಡೆಯಿಂದ ನಾಳೆಯಿಂದ 15 ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬ ಮೂರ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಸಂತೋಷದಾಯಕವಾದ ಕಲಿಕೆ ಮತ್ತು ಕಲಿಕೆಯಲ್ಲಿ ಜೀವನ ಕೌಶಲ್ಯಗಳನ್ನು ಬೆಳೆಸುವುದು ಇದರ ಉದ್ದೇಶ ಆಗುತ್ತೇಳಿ ಸಮಗ್ರ ಶಿಕ್ಷಣ ಕರ್ನಾಟಕ ಪದ ನಿಮಿತ್ತ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಮತ್ತು ಉಪನಿರ್ದೇಶಕರು ತಿಳಿಸಲು. ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಪ್ರಯೋಜನ ಪಡೆಯಕ್ಕೆ ಆಯುಷ್ಮಾನ್ ಕಾರ್ಡ್ ಮಾಡಿಸಿ ಆಯುಷ್ಮಾನ್ ಕಾರ್ಡ್ನ ಹತ್ತಿರದ ಗ್ರಾಮವೊಂದರಿಂದ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತ ಆಗಿ ಪಡ್ಕೊಳ್ಳುವಂಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯು ತಿಳಿಸಲು. ಮಾನವ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ನಡೆಯುವ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2023-24 ಸಾಲಿಗೆ 6ನೇ ತರಗತಿ ಪ್ರವೇಶ ಪಡೆಯಕ್ಕೆ ಇಷ್ಟಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ತಾರೀಕಿನ 15 ವಿಸ್ತರಿಸಲಾಗಿತ್ತು. ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಏರ್ಪಾಡು ಮಾಡಿರುವ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳನ 25 ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಡೆಯಿಂದ ಕೊಡಗು ಜಿಲ್ಲೆನ ವಿವಿಧ ಹಂತಗಳ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕಾದಾಲತ್ ನಡೆದಿತ್ತು. ಒಟ್ಟು ಜಿಲ್ಲೆನ 13 ನ್ಯಾಯಾಲಯಗಳಲ್ಲಿ 7791 ಪ್ರಕರಣಗಳಲ್ಲಿ 6197 ಪ್ರಕರಣಗಳ ಮಾತುಕತೆ ಮೂಲಕ ಇತ್ಯರ್ಥಪಡಿಸಲಾಯಿತು. 16ನೇ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ March 4-5 ಗೋಣಿಕೊಪ್ಪಲ್ಲಿ ನಡೆದಿದೆ. ಬೇರೆ ಬೇರೆ ರೀತಿಯ ಟೋರ್ನಿಗಳನ್ನು ನಡೆಸುವುದರಿಂದ ಜಿಲ್ಲೆನ ಮಕ್ಕಳಿಗೆ ಹಾಗೆ ಯುವ ಜನರಿಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಕ್ರೀಡಾಪಟುಗ ಸಮಾಜದ ಉತ್ತಮ ಪ್ರಜೆಯಕ್ಕೆ ಸಾಧ್ಯ. ಕುಟುಂಬದ ಕ್ರೀಡಾ ಹಬ್ಬಗಳಿಂದ ಹತ್ತಿರದ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ. ರಾಷ್ಟೀಯ ಮಟ್ಟದ ಆಟಗಾರರು ಕೊಡಗುಲಿ ಹಾಕಿ ಆಡೋದ್ರಿಂದ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದಂಗೆ ಆದೇ ತಿಳಿ ಮಾಜಿ ಒಲಿಂಪಿಯನ್ ಡಾಕ್ಟರ್ ಎಬಿ ಸುಬ್ಬಯ್ಯ ಅವು ಹೇಳಿದು. ಅವು ನಾಪಕುಲು ಕೊಡವು ಸಮಾಜದ ಸಭಾಭಾಡಲಿ ಅಪ್ಪ ಚಟ್ಟೋಳಂಡ ಹಾಕಿ ಉತ್ಸವದ ಮಾಹಿತಿನ ಕೈಪಿಡಿ ಬಿಡುಗಡೆ ಮಾಡಿ ಮಾತಾಡಿದರು. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ವೈದ್ಯರು ತಾರೀಕು 16-21 ಲಭ್ಯ ಇರುತ್ತಿಲ್ಲ ತಿಳಿ ಪಾಲಿಕ್ಲಿನಿಕ್ನ ಅಧಿಕಾರಿಯು ಪ್ರಕಟಣೆ ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಚೆತ್ತುಕಾಯದ ವಿಎಸ್ಎಸ್ನ ಸಭಾಭಾಡಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ 17 ಹೊತ್ತಾರೆ 10 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ ತಿಳಿ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಅವರು ತಿಳಿಸಿದರು. ಸಂಘ ಸಂಸ್ಥೆಗ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಕುತ್ತಿಳಿ ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿದರು. ಅವು ಕುಶಾಲನಗರ ಹತ್ತಿರದ ಜನತಾ ಕಾಲೋನಿಯಲ್ಲಿ ರಿಜಿಡ್ ಗ್ರೂಪ್ ಕಡೆಯಿಂದ ರಸ್ತೆ ಬೀದಿಯಲ್ಲಿ ನಿರ್ಮಿಸುವ ಗಡಿಯಾರ ಸ್ತಂಭದ ಉದ್ಘಾಟನೆ ಮಾಡಿ ಮಾತಾಡಿ ಮುಂದೆ ಬರುವ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕಡ್ಡಾಯಾಗಿ ಮತದಾನದಲ್ಲಿ ತೊಡಗಿಸಿಕೊಳ್ಳಕು ಪ್ರಮುಖ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳದೆ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಕುತ್ತಾ ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವರು ಮಾತಾಡಿ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರು ಕೈಜೋಡಿಸಕು ಪೊಲೀಸ್ ಇಲಾಖೆಯೊಟ್ಟಿಗೆ ನಾಗರಿಕರು ಕೈಜೋಡಿಸಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಕುತ್ತ ಹೇಳಿದರು. ರಾಜ್ಯ ಚುನಾವಣಾ ಆಯೋಗ 2023 ಜನವರಿ ಮಾಹೆಯಿಂದ ಏಪ್ರಿಲ್ ಮಾಹೆಯವರೆಗೆ ಅವಧಿ ಮುಕ್ತಾಯವಾಗುವ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ಹಂಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿರುವ ಬೇರೆ ಬೇರೆ ಕಾರಣಗಳಿಂದ ಖಾಲಿಯಿರುವ ಸ್ಥಾನಗಳಿಗೆ ಉಪಚುನಾವಣೆ ನಡೆಸಿಕೆ ವೇಳಾಪಟ್ಟಿ ತಯಾರಿಸಿದ್ದು 14 ನಾಮಪತ್ರ ಸಲ್ಲಿಸಿಕೆ ಆಖರಿ ದಿನ, 15 ನಾಮಪತ್ರ ಪರಿಶೀಲನೆ, 17 ಉಮೇದುವಾರಿಕೆ ಹಿಂದೆ ತೆಗೆಯಕ್ಕೆ ಆಖರಿ ದಿನ, 25 ಹೊತ್ತಾರೆ 7 ಹಿಂಬತ್ತು 5 ಮತದಾನ ಅವಶ್ಯಕತೆ ಇದ್ದರೆ ಹಂಗೆ 27 ಹೊತ್ತಾರೆ 7 5 ಮರು ಮತದಾನ ನಡೆದಿದೆ, ಇದು ಅವಶ್ಯಕತೆ ಇದ್ದರೆ ಮಾತ್ರ. ಹಾಗೆ 28 ಹೊತ್ತಾರೆ 8 ತಾಲೂಕು ಕೇಂದ್ರದಲ್ಲಿ ಮತ ಎಣಿಕೆ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.